ಅಪರಾಧ ಮನ್ನಿಸು ಅಪಾರ ಮಹಿಮನೆ ಉಪಾಯ ತೋರಿನಿ ಉದ್ಧರಿಸು ಸದ್ಗುರುವೆ ಕೃಪೆ ತೋರಬಾರದೆ ಸದ್ಗುರುವಲ್ಲ ಪರಮ ಪಾವನನೆ ಪಾಪ ಪರಿಹಾರಕನೆ ಮೂಲ ಮಂತ್ರಾಲಯ ಪುರ ನಿವಾರತನೆ ಕರಮುಖಿಯುವೆ ನಿನಗೆ ಹೊರೆಯೋ ಸದ್ಗುರುವೆ ಕೃಪೆ ತೋರಬಾರದೆ ಸದ್ಗುರುವಲ್ಲ ವರ ಸಂಭಗಿವಿ ಶಾರದಾಂಬೆಯದಾಸಿ ವಂದಿತ ರಾಘವೇಂದ್ರ ಚರಣು ಕದನು ಚರಣು ನಾನಿನಗೆ ಮೊರೆ ಕೇಳಿ ನೀನ ಹೊರೆಯ ಬಾರದೆ ಕೃಪೆ ತೋರಬಾರದೆ ಸದ್ಗುರುವಲ್ಲ